ಇನ್ನು ಅರ್ಧ ಪೋರ್ಷನಲ್ಲಿ ಡೇಂಜರ್ ಅಂತ ಹೇಳಿ ಒಂದು ಮನುಷ್ಯನ ಎಚ್ಚರಿಕೆ ಚಿತ್ರವನ್ನು ಕೊಡುತ್ತದೆ. ಅದರಲ್ಲಿ ನಾಲ್ಕು ಮುಖ್ಯವಾದಂಥ ಕಲರ್ಗಳು ಅಂತ ಹೇಳಿದ್ರೆ, ಒಂದು ರೆಡ್ ಕಲರ್ ಇರುತ್ತೆ, ಇನ್ನೊಂದು ಹಳದಿ ಬಣ್ಣ ಇರ್ತದೆ, ಇನ್ನೊಂದು ಬ್ಲೂ ಕಲರ್ ಇರ್ತದೆ, ಇನ್ನೊಂದು ಹಸಿರು ಕಲರ್ ಇರ್ತದೆ. ಈ ಹಸಿರು ಕಲರ್ ಇರತಕ್ಕಂಥ ಬಣ್ಣದ ಧಬ್ಬೆಗಳು ಪರಿಸರಕ್ಕೆ ಸ್ನೇಹಿತವಾಗಿರತಕ್ಕಂಥವು. ಈಗ ನಾವು ಅತ್ಯಂತ ವಿಷಕಾರಿ ಅಂತ ಹೇಳಿದರೆ ರೆಡ್ ಕಲರ್ ಇರತಕ್ಕಂಥವು ಏನಿದೆವಲ್ಲ, ಅವು ಅತ್ಯಂತ ವಿಷಕಾರಿ ಆಗಿರತಕ್ಕಂಥ ಕೆಮಿಕಲ್ಗಳು. ಮತ್ತು ಯೆಲೋ ಕಲರ್ ಹಳದಿ ಬಣ್ಣ ಇರತಕ್ಕಂಥವು ಅತಿ ವಿಷಕಾರಿ ಇರತಕ್ಕಂಥದ್ದು. ಬ್ಲೂ ಕಲರ್ ಇರತಕ್ಕಂಥದ್ದು ವಿಷಕಾರಿ ಆಗಿರತಕ್ಕಂಥದ್ದು. ನಾವು ಹಸಿರು ಏನಂದ್ವಿಲ್ಲ, ಅದು ಪರಿಸರಕ್ಕೆ ಸ್ನೇಹಿತ ಕಡಿಮೆ ಪ್ರಮಾಣದಲ್ಲಿ ಇಂಟೆನ್ಸಿಟಿ ಕಡಿಮೆ ಇರತಕ್ಕಂಥ ಪ್ರಮಾಣದ. ಕೆಲವೊಂದು ಕೆಮಿಕಲ್ಗಳು ಡೇಂಜರ್ ಪ್ರಮಾಣದಲ್ಲಿ ಇರ್ತವೆ. ಉದಾಹರಣೆಗೆ ನೀವು ಕೆಮಿಕಲ್ಗಳ ಬಾಟ್ಲನ್ನ ಓಪನ್ ಮಾಡೋದ್ರಲ್ಲಿ ಕೂಡ ಎಚ್ಚರಿಕೆ ಗಮನ ವಹಿಸಬೇಕು. ಓಪನ್ ಮಾಡೋದ್ರಲ್ಲಿ ಏನಾಗುತ್ತೆ, ಕೆಮಿಕಲ್ ಲಾಂಗ್ ಟರ್ಮಲ್ಲಿ ಇಟ್ಟಾಗ ಅದು ಕೆಮಿಕಲ್ ಏರ್ ಹಿಡಿದಿರ್ತದೆ, ಬಾಯಿಲ್ಲ ಓಪನ್ ಮಾಡೋದು ಕಚ್ಚಾ ಅಂತ ವ್ಯವಸ್ಥೆನ ಮಾಡ್ಕೋಬಾರ್ದು. ದಯವಿಷ್ಟು ಹ್ಯಾಂಡ್ ಗ್ಲೋಸ್ ಹಾಕ್ಯಂದು ಅದನ್ನು ಭೋಜನಕ್ಕೆ ತೆಗೆದು ಅದು ಇಮಿಡಿಯೇಟ್ ವಾಸನೆ ತಗೋಬಾರ್ದು. ಆದಷ್ಟು ಆ ವಾಸನೆ ಕಮಾಂಡ್ ಮಾಡಬೇಕಂದ್ರೆ ನೀವು ಮಾಸ್ಕ್ ಹಾಕ್ಯಂದ್ರೆ ಭಾಳ ಉತ್ತಮನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸುರಕ್ಷಿತ ಕವಚಗಳನ್ನು ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ. ನೀವು ಡೆವಲಪ್ಮೆಂಟ್ ಕಂಟ್ರೀಸಲ್ಲಿ ನೋಡಿದರೆ ನೀವು ಅವರು ಮಾಸ್ಕ್ ಹಾಕ್ತಾರೆ, ಕಣ್ಣಿಗೆ ಗಾಗಲ್ ಹಾಕ್ತಾರೆ, ಹ್ಯಾಂಡ್ ಕ್ಲೋಸ್ ಹಾಕ್ತಾರೆ, ಮತ್ತು ಪೂರ್ಣ ಪ್ರಮಾಣದ ಜಾಕೆಟ್ ಹಾಕಿಂದು ಸ್ಪ್ರೇ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ರಕ್ಷಣೆನೂ ಆಗುತ್ತೆ, ಪರಿಸರ ರಕ್ಷಣೆನೂ ಆಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿದೆ. ನೀವು ಕೆಮಿಕಲ್ ಸ್ಪ್ರೇ ಮಾಡಿದ್ಮೇಲೆ ಅದರನ್ನು ಬಾಟ್ಲ್ ಆಗಿರ್ಬೋದು, ಅದರ ರೆಸಿಡ್ಯೂಗಳನ್ನು ಸ್ವಲ್ಪ ನೋಡಬೇಕು. ಆ ಬಾಟ್ಲ್ಗಳನ್ನು ಎಲ್ಲಿ ನೀರಿಗೆ ಸೇರಿದಂಗೆ, ಜಲ ಸಂಪನ್ಮೂಲಕ್ಕೆ ಸೇರಿದಂಗೆ ನೋಡ್ಕೋಬೇಕು. ಅದನ್ನು ತೆಗೆದು ಬೇರೆ ಕಡೆಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು, ಅದನ್ನು ನೀರಿಗೆ ಬಿಡ್ತಕ್ಕಂಥದ್ದು ಅದನ್ನು ನೋಡಬೇಕು. ಮತ್ತು ಅದನ್ನು ಬಾಟ್ಲುಗಳು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸಿಗದ ಹಾಗೆ ನಾವು ದೂರ ತೆಗೆದಿಡ್ತಕ್ಕಂಥದ್ದು. ಅರ್ಧ ಕೆಮಿಕಲ್ ಉಳಿತು ಅಂದರೆ ಅದನ್ನು ನೀಟಾಗಿ ಮನೆಯಲ್ಲಿ ಹೋಗ್ಬಿಟ್ಟು ಅದನ್ನು ತೆಗೆದಿಟ್ಟು ಎಚ್ಚರಿಕೆ ಇಡಬೇಕು. ಮಕ್ಕಳಿಗೆ ದಯವಿಟ್ಟು ಇದು ಸಿಗಲಿಲ್ಲಂಗೆ ನೋಡ್ಕೊಳ್ಳೋದು ಭಾಳ ಉತ್ತಮ. ಕೆಲವೊಂದು ಕೆಮಿಕಲ್ ಡೇಂಜರ್ ಇರ್ತವೆ, ಕೆಲವೊಂದು ಸ್ವಲ್ಪ ಪ್ರಮಾಣದಲ್ಲಿ ಡೇಂಜರ್ ಇರ್ತವೆ. ಡೇಂಜರ್ ಇದ್ದ ಕೆಮಿಕಲ್ನ ಆದಷ್ಟು ದೂರ ಇಡಬೇಕಂತ. ಇನ್ನೊಂದು ವಾಸನೆ ಬರ್ತಕ್ಕಂಥದ್ದು ಈ ನಮ್ಮಲ್ಲಿ ಟಿಮೆಟ್ ಇರ್ಬೋದು, BHC ಇರ್ಬೋದು, ನೋಡಿ ಅವೆಲ್ಲ ಭಾರಿ ಡೇಂಜರ್. ನೀವು ಒಂಚೂರು ಸ್ಮೆಲ್ ಹಾಕಿದ್ರೆ, ನೀವು ಪ್ಯಾಡಿ ಏರಿಯಾದಾಗ ಹೋಗ್ಬಿಟ್ರೆ ಎಲ್ಲರ ಒಂದು ಟಿಮೆಂಟ್ ಹಾಕಿದ್ದಿರ್ಬೋದು, ಅವು ಸ್ಪ್ರೇ ಮಾಡಿದ್ ನೋಡಿದ್ರೆ ಆ ಸ್ಮೆಲ್ ಕಂಡು ಹಿಡ್ಬಿಡುತ್ತೆ ನಮ್ಗೆ. ಅವಾಗ ನಮಗೆ ರೆಸ್ಪಿರೇಟರಿ ಇದಕ್ಕೂ ತೊಂದರೆ ಕೊಡ್ತದೆ. ಅಂಥ ಕೆಮಿಕಲ್ ಇದ್ರೂ ಕೂಡ ನೀವು ಮಕ್ಕಳಿಗೆ ಸಿಗದಂಗೆ, ಪರಿಸರದಾಗ ಎಲ್ಲಿಗೆ ನೀರಿಗೆ ಸೇರಿದಂಗೆ ನೋಡ್ಕೊಳ್ಳೋದು ಭಾಳ ಉತ್ತಮ. ಮತ್ತು ಸ್ಪ್ರೇ ಆದಮೇಲೆ ಅಲ್ಲಿ ಜಾನುವಾರುಗಳಾಗೋದು, ಪ್ರಾಣಿಗಳಾಗೋದು, ಅಲ್ಲಿ ಹುಲ್ ತಿನ್ನೋದಾಗಲಿ ಅದು ಮಾಡಬಾರ್ದು. ಎರಡು ಮೂರು ದಿವಸ ಅವ್ರಿಗೆ ಹೇಳಬೇಕು, ಇಲ್ಲಿ ದನಗಳು ಬಿಡಬಾರ್ದಪ್ಪ, ಇಲ್ಲಿ ಆಡುಗಳು ಬಿಡಬಾರ್ದಪ್ಪ, ಮೇಕೆ ಬಿಡಬಾರ್ದು ಬಂದು ನೋಡೊಂದು ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ನಾವು ತಗೋಬೇಕಾಗುತ್ತೆ ಅಂತ ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ 6360994996 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಪಡಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ. ಹೈನುಗಾರಿಕೆಯಲ್ಲಿ ರಾಸುಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಹೈನು ರಾಸುಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಕಷ್ಟು ಜನ ನಮ್ಮ ರೈತರು ಈ ಕೃಷಿ ಜೊತೆಗೆ ಉಪಕಸಬನ್ನ ಅಳವಡಿಸಿಕೊಂಡು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಅದರಿಂದ ಕೆಲವರು ಲಾಭ ಕಾಣ್ತಿದ್ದಾರೆ, ಕೆಲವರು ನಷ್ಟ ಅನುಭವಿಸ್ತೀವಿ ಅಂತಾರೆ. ರೈತರು ನಾವು ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಒಂದು ಆದಾಯ ಗಳಿಸಬೇಕು, ಲಾಭ ಕಾಣಬೇಕು ಅಂದರೆ ಈ ರಾಸುಗಳ ನಿರ್ವಹಣೆ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ತಾವು ಒಳ್ಳೆಯ ಪ್ರಶ್ನೆಯೇ ಕೇಳಿದಿರಿ. ಈಗ ಸಾಧಾರಣವಾಗಿ ರೈತ ಬಾಂಧವರು ಹೈನು ರಾಸುಗಳ ಸಾಕಣೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಮಿಶ್ರತಳಿ ಹಸುಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡು ರೈತ ಬಾಂಧವರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದರೆ, ಮಿಶ್ರತಳಿ ರಾಸುಗಳನ್ನು ನಾವು ಸಾಕಣೆ ಮಾಡೋದರಿಂದ ಹೆಚ್ಚಿನ ಹಾಲು ಉತ್ಪಾದನೆಯನ್ನು ಪಡೆಯಬಹುದಾದಂಥ ಒಂದು ಅವಕಾಶ ಇದೆ. ಈಗ ಕೆಲವು ರೈತ ಬಾಂಧವರು ಕೇಳ್ತಾರೆ ನಮಗೆ, ಈಗ ಸ್ಥಳೀಯವಾದ ತಳಿಗಳನ್ನು ಇಟ್ಕೊಂಡು ನಾವು ಹೈನುಗಾರಿಕೆ ಮಾಡ್ಬೋದಾ ಅಂತ ಕೇಳ್ತಾರೆ. ಇವತ್ತು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಸ್ಥಳೀಯ ದನಗಳನ್ನು ಇಟ್ಕೊಂಡು ನಾವು ಹೈನುಗಾರಿಕೆ ಮಾಡೋಕ್ಕೆ ಹೋದರೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದರಿಂದ ರೈತರುಗಳಿಗೆ ಲಾಭನೂ ಆಗಲ್ಲ. ಅದನ್ನು ಬೇರೆ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳೋದಾದರೆ, ಅದು ಸ್ಥಳೀಯ ದನಗಳನ್ನ ಇಟ್ಕೊಂಡು ನಾವು ಅನೇಕ ಕೃಷಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಲಾಭ ಮಾಡ್ಕೋಬೋದು. ಆದರೆ ಹೈನುಗಾರಿಕೆ ಅಂತ ವಿಷಯ ಬಂದಾಗ ಇದು ಪ್ರತ್ಯೇಕವಾಗಿ ಹಾಲು ಉತ್ಪಾದನೆಗೆ ಮಾಡ್ತಕ್ಕಂಥ ಉದ್ಯೋಗ ಆಗಿರೋದ್ರಿಂದ ನಾವು ಮಿಶ್ರತಳಿ ಹಸುಗಳನ್ನು ಸಾಕಣೆ ಮಾಡಿ